ಸೊ ಆ ರೀತಿ ಆಗೋದ್ರಿಂದ ಏನಾಗ್ತದೆ, ಘರ್ಷಣೆ ನಂತರ ಬೀಜ ಮತ್ತು ಹೊಟ್ಟು ಎರಡು ಒಂದೇ ಸಲ ಕೆಳಗಡೆ ಒಂದು ಜರಡಿ ಭಾಗಕ್ಕೆ ಬೀಳ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಬ್ಲೋವರ್ ಅಥವಾ ಗಾಳಿ ಬರ್ತಕ್ಕಂಥ ಒಂದು ಒತ್ತಡದಿಂದ ಈ ಹೊಟ್ಟು ಮತ್ತು ಅಥವಾ ಕಡ್ಡಿ ಕಸ ಏನಾಗ್ತದೆ ಹೊರಬರ್ತದೆ. ಸ್ವಚ್ಛವಾದ ಬೀಜಗಳನ್ನು ನಾವು ಬೀಜದ ಜರಡಿ ಮೇಲೆ ಬೀಳ್ತದೆ, ತದನಂತರ ನಾವು ಅವನ್ನ ಚೀಲಗಳಿಗೆ ತುಂಬಬಹುದು. ಈಗ ಒಂದೇ ಒಕ್ಕಣೆ ಯಂತ್ರವನ್ನು ವಿವಿಧ ಬೆಳೆಗಳಿಗೆ ಅಂದರೆ ರಾಶಿ ಮಾಡಲಿಕ್ಕೆ ಬಳಸ್ಬೋದ, ಹೇಗೆ ಒಕ್ಕಣೆ ಯಂತ್ರ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಯಾವ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ? ಸಾಮಾನ್ಯವಾಗಿ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ರಾಶಿ ಯಂತ್ರಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಆದರೆ ಬಹು ಬೆಳೆ ಅಂದರೆ ಮಲ್ಟಿಪರ್ಪಸ್ ಅಂತ ನಾವೇನು ಹೇಳ್ತೀವಿ, ಬಹು ಬೆಳೆ ಒಕ್ಕಣೆ ಯಂತ್ರವನ್ನು ನಾವು ಖರೀದಿಸಿದಾಗ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ನಾವು ರಾಶಿ ಯಂತ್ರದಲ್ಲಿ ಪ್ರಮುಖವಾದ ಒಂದು ಹೊಂದಾಣಿಕೆಗಳನ್ನು ಮಾಡಬೇಕಾಗ್ತದೆ. ಈ ರಾಶಿ ಯಂತ್ರದಲ್ಲಿ ಕಾನ್ಕೇವ್ ಅಂತರ ಅಂತ ಏನಿರ್ತದೆ, ಅದೇ ರೀತಿ ತಿರುಗುವ ವೇಗ ಮತ್ತು ಬೀಜಗೆ ತಕ್ಕಂತೆ ನಾವು ಜರಡಿಯ ಮಾದರಿಗಳನ್ನು ನಾವು ಗಮನಿಸಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ರೈತರು ಏನಂತಂದರೆ ಜೋಳ ರಾಶಿ ಮಾಡಲಿಕ್ಕೆ, ಭತ್ತ ರಾಶಿ ಮಾಡಲಿಕ್ಕೆ ಬೇರೆ ಬೇರೆ ವಿವಿಧ ಮಷಿನ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಕಟಾವು ಮಾಡಿದ ಬೆಳೆ ಏನೇ ಇರ್ತದೆ ಅದರಲ್ಲಿ ಈ ತೇವಾಂಶ ಇರ್ತದೆ. ಆ ತೇವಾಂಶ ಏನಂತಂದರೆ ಪ್ರಮುಖವಾಗಿ ಈ ಡ್ರಮ್ ತಿರುಗುವ ವೇಗ ಮತ್ತು ಜರಡಿಗಳನ್ನು ಆಗಾಗ ಬೆಳೆಗಳಿಗೆ ತಕ್ಕಂತೆ ನಾವು ಬಳಸಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ IS ಕೋಡ್ ಅಥವಾ ನಾವು BIS ಕೋಡ್ ಅಂತ ಒಂದು ಏನು ನಮ್ಮ ಭಾರತೀಯ ಇದರಲ್ಲಿ ನಾವು ಹೇಳ್ತಾ ಇರ್ತೀವಿ, ಅದರಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದಾರೆ ನಮಗೆ. ಆ ನಂಬರ್ ಅಂದರೆ ISI ಕೋಡ್, ಹೆಂಗೆ ನಾವು ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಿದಾಗ ISI ಕೋಡ್ ಅಂತ ಏನು ಹೇಳ್ತಾ ಇರ್ತೀವಿ, ಅದೇ ರೀತಿ ನಮ್ಮ ಈ ರಾಶಿ ಯಂತ್ರಕ್ಕೆ 1169 ಒಂದು ರಾಶಿ ಯಂತ್ರದ ಯಾವ ರೀತಿ ಇರಬೇಕಂತ ಇರತಕ್ಕಂಥ ಒಂದು ಕಾನೂನುಗಳನ್ನು ಮಾಡಿದ್ದಾರೆ. ಆ ರಾಶಿ ಯಂತ್ರದ ಪ್ರಕಾರ ಅಂದರೆ ನಾವು ರಾಶಿ ಯಂತ್ರವನ್ನು ಪ್ರಮುಖವಾಗಿ ಬಳಸಿದಾಗ ಅದರ ಸಾಮರ್ಥ್ಯ ಅಂದರೆ ಬೀಜ ಮತ್ತು ಏನು ಹೊಟ್ಟು ಇರ್ತದೆ ಕಂಪ್ಲೀಟ್ ಆಗಿ ನಮಗೆ ರಾಶಿಯ ಒಕ್ಕಣೆ ಸಾಮರ್ಥ್ಯ 99% ನಮಗೆ ಸ್ವಚ್ಛವಾದ ಬೀಜಗಳು ನಮಗೆ ಸಿಗಬೇಕು. ಅದೇ ರೀತಿ ಆ ಸ್ವಚ್ಛತೆ ಅಂದರೆ ಮತ್ತು ಕಸ ಕಡ್ಡಿ ಅದರಲ್ಲಿ ನಮಗೆ ಇರಬಾರ್ದು. ಆ ಒಂದು ಸಂದರ್ಭದಲ್ಲಿ ಕೂಡ 98%ನಷ್ಟು ಸ್ವಚ್ಛತೆ ನಾವು ಬೀಜದಲ್ಲಿ ಕಂಡ್ಕೋಬೇಕು. ಅದೇ ರೀತಿ ಈ ರಾಶಿ ಯಂತ್ರದಲ್ಲಿ ನಾವು ತೆನೆ ಅಥವಾ ಬೆಳೆಯನ್ನು ಹಾಕಿದಾಗ 2% ಬೀಜ ಕೂಡ ಒಡಿಬಾರದು. ಬೀಜ ಒಡೆದ್ರೆ ಏನಾಗ್ತದೆ, ನಮಗೆ ಮಾರುಕಟ್ಟೆಯಲ್ಲಿ ಅದರಲ್ಲಿ ಅದರ ಒಂದು ಬೆಲೆ ಕಡಿಮೆ ಆಗುತ್ತೆ. ಅದೇ ರೀತಿ 3% ಬೀಜ ಹೊಟ್ಟಿನ ಜೊತೆ ಅಂದರೆ ನಾವೇನು ಕಡ್ಡಿ ಅಥವಾ ಕಸ ಏನು ಬರುತ್ತೆ ನಮ್ಮ ರಾಶಿ ಯಂತ್ರದ ಮೂಲಕ ಹೊರಬರಲಿಕ್ಕೆ, ಅದರಲ್ಲಿ ಕೂಡ ನಾವು 3% ಅಂದರೆ ನಮ್ಮ ರಾಶಿ ಆಗಿರ್ತಕ್ಕಂಥ ಒಂದು 3% ಬೀಜ ಕೂಡ ಆ ಕಸ ಅಥವಾ ಕಡ್ಡಿ ಜೋಡಿ ಮೂಲಕ ಹೊರಬರಬಾರದು. ಅಂದ್ರೆ ಒಟ್ಟಿನಲ್ಲಿ ಹೇಳ್ಬೋದಾದ್ರೆ ಈ ರಾಶಿ ಯಂತ್ರ ನಾವು ಏನು ಸರಿಯಾದ ಕೆಲಸಗಳನ್ನು ಮಾಡಬೇಕಾದ್ರೆ ಪ್ರಮುಖವಾದ ಒಂದು ಹೊಂದಾಣಿಕೆಗಳನ್ನು ಇಲ್ಲಿ ಮಾಡಲೇಬೇಕಾಗುತ್ತೆ. ಅಂದ್ರೆ ISI ಕೋಡ್ 1169 ಈ ಒಂದು ಕೋಡಿನ ಮುಖ್ಯ ಅಂಶ ಅಂತಂದ್ರೆ ಇವೆಲ್ಲ ಒಂದು ಲಕ್ಷಣಗಳು ರಾಶಿ ಯಂತ್ರದಲ್ಲಿ ಇರಬೇಕು. ಇರಬೇಕು ಅದರ ಪ್ರಕಾರ ಇರಬೇಕು. ಇನ್ನ ಕೃಷಿ ಯಾಂತ್ರೀಕರಣದಲ್ಲಿ ರಾಶಿ ಯಂತ್ರದ ಪ್ರಾಮುಖ್ಯತೆ ಏನಂತೀರಿ? ಎಲ್ಲ ಬಗೆಯ ರೈತರು ರಾಶಿ ಯಂತ್ರವನ್ನ ಖರೀದಿಸಬಹುದಾ, ಹೇಗೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತ ಬಾಂಧವರಿಗೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಯಾಂತ್ರೀಕರಣ ಅಂದರೆ ನಮ್ಮ ಕೃಷಿ ಕೆಲಸದ ಚಟುವಟಿಕೆಗಳಿಗೆ ಸಾಕಷ್ಟು ರೀತಿಯ ಕೃಷಿ ಯಂತ್ರೋಪಕರಣಗಳು ಮಾರುಕಟ್ಟೆಯಲ್ಲಿ ದೊರಕ್ತಾ ಇರ್ತವೆ. ಆ ಕೃಷಿ ಯಂತ್ರೋಪಕರಣ ಒಂದು ಭಾಗದಲ್ಲಿ ಈ ರಾಶಿ ಯಂತ್ರ ಅಥವಾ ಒಕ್ಕಣೆ ಯಂತ್ರ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ರೈತ ಬಾಂಧವರಿಗೆ ಎಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಕೂಲಿ ಆಳುಗಳ ಸಮಸ್ಯೆ ಬಹಳಷ್ಟು ಕಂಡು ಬಂದಿದೆ. ರೈತರು ಕೂಡ ಸಾಕಷ್ಟು ಕೃಷಿ ಯಂತ್ರೋಪಕರಣವನ್ನು ಬಳಸ್ತಿದ್ರು ಕೂಡ ಒಕ್ಕಣೆ ಕೆಲಸಕ್ಕಾಗಿ ರೈತರು ಸಾಮಾನ್ಯವಾಗಿ ರಾಶಿ ಯಂತ್ರಗಳನ್ನು ಬಳಸ್ತಾ ಇರೋದು ಕಂಡು ಬಂದಿದೆ. ಈ ಕೃಷಿ ಯಾಂತ್ರೀಕರಣದಲ್ಲಿ ರಾಶಿ ಯಂತ್ರವು ಸುಮಾರು 70-80% ಯಶಸ್ಸು ಕಂಡಿದೆ. ಅಂದರೆ ನಾವು ಇದನ್ನು ಹೇಳಲಿಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಬೆಳೆಯನ್ನು ಬೆಳೆದರೂ ಕೂಡ ಆ ಒಂದು ರಾಶಿ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಒಕ್ಕಣೆ ಯಂತ್ರವನ್ನು ಬಳಸೋದು ಬಹಳಷ್ಟು ಅನುಕೂಲವಾಗಿದೆ ಹಾಗೂ ಅವಶ್ಯಕವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸಣ್ಣ ರೈತರು ಇರ್ಬೋದು ಅಥವಾ ದೊಡ್ಡ ರೈತರು ಇರ್ಬೋದು, ಯಾವುದೇ ಒಂದು ಭೂ ಹಿಡುವಳಿ ರೈತರಿಗೆ ಅನುಗುಣವಾಗಿ ಈ ನಾವು ರಾಶಿ ಯಂತ್ರಗಳನ್ನು ಬಳಸಬಹುದಾಗಿದೆ. ಉದಾಹರಣೆಗಾಗಿ ಈ ನಮ್ಮ ಬೆಳೆಗಳಲ್ಲಿ ಬೆಳೆತಕ್ಕಂಥ ಒಂದು ಭೂಮಿಯ ಗಾತ್ರ ಅಂದ್ರೆ ರೈತರು ಏನು ತಮ್ಮದು ಹೊಲ ಇರ್ತದೆ 10 ಹೆಕ್ಟೇರ್ ಇರತಕ್ಕಂಥ ಒಂದು ಒಂದು ಏರಿಯಾದಲ್ಲಿ ರೈತರು ಏನಾದರೂ ಬೆಳೆ ಏನಾದರೂ ಬೆಳೆದ್ರೆ ಆ ರಾಶಿ ಯಂತ್ರದ ಒಂದು ಗಾತ್ರ ಅಥವಾ ನಾವು ಏನಾದರೂ ಪವರ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ 3.7 kW ಇರತಕ್ಕ ಸಾಮರ್ಥ್ಯ ಇರತಕ್ಕಂಥ ಒಂದು ರಾಶಿ ಯಂತ್ರವನ್ನು ನಾವು ಖರೀದಿ ಮಾಡಬೇಕಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ರಾಶಿ ಯಂತ್ರ ತನ್ನಷ್ಟಕ್ಕೆ ತಾನೇ ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಆ ರಾಶಿ ಯಂತ್ರ ಕೆಲಸ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ವಿದ್ಯುತ್ ಮೋಟಾರ್ ಅಥವಾ

ಈ ನಾವು ರಾಶಿ ಯಂತ್ರವನ್ನ ಡೇಂಜರಸ್ ಮಷಿನ್ ಅಂತ ಹೇಳ್ತೀವಿ. ಆದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಿದ್ರೆ ನಾವು ಒಂದು ಸುಲಲಿತವಾಗಿ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಕಂಡುಬಂದಿದೆ. ಅಂದ್ರೆ ನೀವು ಹೇಳಿದಂತ ಈ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ರೈತ ಬಾಂಧವರು ರಾಶಿ ಮಷಿನ್ ಅನ್ನು ಬಳಸುವಾಗ ತಗೋಬೇಕು. ಇನ್ನ ರಾಶಿ ಯಂತ್ರವನ್ನ ಖರೀದಿಯನ್ನ ಮಾಡಬೇಕಾದ್ರೆ ಕೃಷಿ ಇಲಾಖೆಯಿಂದ ಏನಾದರೂ ಸಹಾಯಧನ ಸಬ್ಸಿಡಿಗಳು ಸಿಗ್ತಾವ ಹೇಗೆ? ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಮುಖಾಂತರ ನಾವು ಈ ಒಂದು ರಾಶಿ ಯಂತ್ರವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತಂದರೆ ಅಲ್ಲಿ ನಮಗೆ ವಿವಿಧ ರೈತರಿಗೆ ಅನುಗುಣವಾಗಿ ಸಾಮಾನ್ಯವಾಗಿ 50% ನಮಗೆ ಧನ ಸಹಾಯ ಅದರಲ್ಲಿ ಸಿಗ್ತದೆ. 50% ಸಬ್ಸಿಡಿ ರೂಪದಲ್ಲಿ ನಮಗೆ ಸಿಗ್ತದೆ. ಈ ಒಂದು ರಾಶಿ ಯಂತ್ರವನ್ನು ತಯಾರಕರು ಸಾಕಷ್ಟು ನಮಗೆ ಮಾರುಕಟ್ಟೆಯಲ್ಲಿ ಇರ್ತಾರೆ. ಆ ಒಂಥ ಒಂದು ಸಂದರ್ಭದಲ್ಲಿ ಅದನ್ನ ಖರೀದಿ ಮಾಡ್ತಕ್ಕಂಥ ರೈತರು ಇಚ್ಛೆಯುಳ್ಳ ರೈತರು ಏನಂತಂದ್ರೆ ಈ ಸಬ್ಸಿಡಿ ರೂಪದಲ್ಲಿ ಖರೀದಿ ಮಾಡಬೇಕಂದ್ರೆ ಹತ್ತಿರದ ಕೃಷಿ ಅಧಿಕಾರಿ ಕೃಷಿ ಇಲಾಖೆಯ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೋಬೇಕು. ಸಾಮಾನ್ಯವಾಗಿ ಏನಂತಂದ್ರೆ ನಮ್ದು ಹೊಲದ ಇರ್ತಕ್ಕಂಥ ಪಾಣಿ ನಕಲು, ನಮ್ಮ ಫೋಟೋ, ಮತ್ತೆ ನಾವು ಯಾವ ಬೆಳೆಗೆ ನಾವು ರಾಶಿ ಯಂತ್ರವನ್ನು ಬಳಸಬೇಕಾಗ್ತದೆ ಅಂತ ಅದರ ಮಾಹಿತಿಯನ್ನು ಅವರಿಗೆ ಕೊಟ್ಟರೆ ಸೂಕ್ತವಾದ ರಾಶಿ ಯಂತ್ರವನ್ನು ಸಬ್ಸಿಡಿ ರೂಪದಲ್ಲಿ ಅಥವಾ ಸಹಾಯದ ರೂಪದಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತದೆ. ಈಗ ಒಕ್ಕಣಿ ಯಂತ್ರ ಇಲ್ಲ ಅಂತನ್ನುವಂಥ ರೈತರು ಅಥವಾ ರಾಶಿ ಮಾಡ್ತಕ್ಕಂಥ ಯಂತ್ರ ಕೆಲವೊಂದಷ್ಟು ರೈತರಿಗೆ ಇರುವುದಿಲ್ಲ, ಅಂಥವ್ರು ಬಾಡಿಗೆ ರೂಪದಲ್ಲಿ ಯಂತ್ರಗಳನ್ನು ಪಡಿಬೋದು ಅಂತಾರೆ. ಹೇಗೆ ಬಾಡಿಗೆ ಪಡೆದ್ರೆ ಯಾವ ರೀತಿ ಒಂದು ಬಾಡಿಗೆಯನ್ನು ಕೊಡಬೇಕಾಗತ್ತಿಲ್ಲ? ಸಾಮಾನ್ಯವಾಗಿ ಈ ಒಂದು ಕರ್ನಾಟಕ ಸರ್ಕಾರ ಕೂಡ ಈ ಕೃಷಿ ಯಂತ್ರೋಪಕರಣಗಳನ್ನು ಹೆಚ್ಚಿನ ರೂಪದಲ್ಲಿ ರೈತರ ಸಹಾಯಕ್ಕಾಗಿ ವಿವಿಧ ಬಗೆಯ ಅನುಕೂಲತೆಗಳನ್ನು ಮಾಡಿದೆ. ಈಗೇನಂತಂದರೆ ಈ ಒಂದು ರಾಶಿ ಯಂತ್ರ ಕೂಡ ಆಯಾ ಭಾಗಕ್ಕೆ ತಕ್ಕಂತೆ ನಾವು ಬಳಸಬಹುದಾಗಿದೆ. ಈ ಒಂದು ಬಾಡಿಗೆ ರೂಪದಲ್ಲಿ ಅದನ್ನು ಆದಾಯ ರೂಪವಾಗಿ ನಾವು ಪಡಿಬೇಕಂತಂದರೆ ನಾವು ಒಂದು ಈ ಕರ್ನಾಟಕ ಸರ್ಕಾರ ಅಥವಾ ಕೃಷಿ ಇಲಾಖೆ ಏನು ಮಾಡಿದೆ, ಈ ಹೋಬಳಿ ಮಟ್ಟದಲ್ಲಿ ಕೆಲವು ಕೃಷಿ ಯಂತ್ರೋಪಕರಣಗಳನ್ನು ಕೊಟ್ಟಿದ್ದಾರೆ. ಅದನ್ನು ಅದೇ ರೀತಿ ಈ ರಾಶಿ ಯಂತ್ರ ಕೂಡ ನಮಗೆ ಆ ಒಂದು ಹೋಬಳಿ ಮಟ್ಟದಲ್ಲಿ ಸಿಗ್ತದೆ. ಈ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು, ನಮ್ಮ ರಾಯಚೂರು ಕಾಲೇಜು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಕಾಲೇಜ್ ಇದೆ, ಮಹಾವಿದ್ಯಾಲಯ ಇದೆ, ಇವರು ಕೂಡ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಬಾಡಿಗೆ ರೂಪದಲ್ಲಿ. ಯಾಕಂತಂದರೆ ನಾವು ಆದಾಯ ಏನಾದರೂ ರೈತರು ಹೆಚ್ಚಿಸಬೇಕಾದ್ರೆ ನಾವು ಕೃಷಿ ಕೆಲಸಗಳ ಜೊತೆಗೆ ನಾವು ಯಂತ್ರೋಪಕರಣಗಳನ್ನು ಕೂಡ ಬಾಡಿಗೆ ರೂಪದಲ್ಲಿ ರೈತರು ಅದನ್ನು ಬಳಸ್ತಾ ಇದ್ರೆ ನಮಗೆ ದಿನನಿತ್ಯದ ಆದಾಯ ಕೂಡ ಇದರಲ್ಲಿ ಬಾಡಿಗೆಯನ್ನು ಕಂಡು ಬರ್ಬೋದು. ಸಾಮಾನ್ಯವಾಗಿ ಟ್ರ್ಯಾಕ್ಟರನ್ನು ನಾವೇನಂತಂದರೆ ಒಂದು ಗಂಟೆ ಪ್ರತಿ ಗಂಟೆಗೆ ಒಂದು ಬೆಲೆಯನ್ನು ಕೊಡಬೇಕಾಗ್ತದೆ. ಅದೇ ರೀತಿ ರಾಶಿ ಯಂತ್ರವನ್ನು ಕೂಡ ನಾವು ಆ ಒಂದು ಬಾಡಿಗೆ ರೂಪದಲ್ಲಿ ಸುಮಾರಾಗಿ 1,000 ರಿಂದ 1,500 ರೂಪಾಯಿವರೆಗೆ ಪ್ರತಿ ದಿನಕ್ಕೆ ನಾವು ಅದನ್ನ ಖರೀದಿ ಅಂದ್ರೆ ಬಾಡಿಗೆ ರೂಪದಲ್ಲಿ ಕೊಟ್ಟು ನಾವು ಆದಾಯವನ್ನು ಗಳಿಸಬಹುದು. ಈ ರೀತಿ ನಾವು ಬಾಡಿಗೆ ರೂಪ, ಯಾಕಂತಂದ್ರೆ ಕೃಷಿ ಯಂತ್ರೋಪಕರಣ ಬೆಲೆ ಹೆಚ್ಚಾಗಿರೋದ್ರಿಂದ ಯಾರು ನಮಗೆ ಈ ರೈತರು ಖರೀದಿ ಮಾಡಲಿಕ್ಕೆ ಶಕ್ಯ ಇಲ್ಲವೋ ಅಂತ ಒಂದು ಸಂದರ್ಭದಲ್ಲಿ ಬಾಡಿಗೆ ರೂಪದಲ್ಲಿ ನಾವು ಇದನ್ನ ಪಡ್ಕೊಂಡು ರೈತರು ಅದನ್ನು ಸುಲಲಿತವಾಗಿ ಬಳಸ್ಕೋಬಹುದು, ದಿನನಿತ್ಯದ ಆದಾಯದ ಕೂಡ ನಾವು ಪಡೆಯಬಹುದು ಅಂತ ಕಂಡುಬಂದಿದೆ. ಒಮ್ಮೆ ರೈತರು ರಾಶಿ ಯಂತ್ರವನ್ನ ಖರೀದಿ ಮಾಡಿದ್ಮೇಲೆ ಎಷ್ಟು ವರ್ಷವರೆಗೆ ಅದನ್ನ ಬಳಸಬಹುದು ಅಂತಿರ್ತಾವೆ, ಅದಕ್ಕೆ ಏನಾದರೂ ಬಳಸಬೇಕು, ಇಂತಿಷ್ಟೇ ಅವಧಿ ಇರುತ್ತಾ ಹೇಗೆ? ಸಾಮಾನ್ಯವಾಗಿ ರೈತರು ಈ ಒಂದು ರಾಶಿ ಯಂತ್ರವನ್ನು ಖರೀದಿ ಮಾಡಿದಾಗ ಸುಮಾರಾಗಿ 10 ವರ್ಷಗಳವರೆಗೆ ಸುಲಲಿತವಾಗಿ ನಾವು ಅದನ್ನು ಬಳಸಬಹುದಾಗಿ. ಮೇಂಟೆನೆನ್ಸ್ ಎಲ್ಲ ಸರಿ ಮಾಡಿ, ಮೇಂಟೆನೆನ್ಸ್ ಅಂದ್ರೆ ನಾವು ಅದಕ್ಕೆ ಪ್ರತಿ ವರ್ಷ, ಯಾಕಂದ್ರೆ ಬೆಳೆ ಬೆಳೆದಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ಬೆಳೆಗಳ ಒಂದು ಬೀಜಗಳನ್ನು ಅಥವಾ ಇದನ್ನ ಪಡೆದ ಮೇಲೆ ಆ ರಾಶಿ ಯಂತ್ರವನ್ನು ನಾವು ಮೇಂಟೆನೆನ್ಸ್ ಮಾಡಲೇಬೇಕಾಗ್ತದೆ. ವಾರ್ಷಿಕವಾಗಿ ಸುಮಾರಾಗಿ 3-4 ತಿಂಗಳ ಒಳಗೆ ಮಾತ್ರ ನಾವು ರಾಶಿ ಯಂತ್ರವನ್ನು ಬಳಸ್ತೀವಿ. ಉಳಿದ ಸಂದರ್ಭದಲ್ಲಿ ಅದನ್ನು ನಾವು ಏನಂತಂದ್ರೆ ಸುಲಲಿತವಾಗಿ ನಮ್ಮ ಒಂದು ರೈತರ ಜಾಗದಲ್ಲಿ ಅಥವಾ ಇದರಲ್ಲಿ ಶೆಡ್ಡಲ್ಲಿ ಸುರಕ್ಷಿತವಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಳೇಬೇಕಾಗುತ್ತೆ. ಒಳ್ಳೆಯದು ಡಾಕ್ಟರ್ ಕೆ ವಿ ಪ್ರಕಾಶ್ ಅವರು, ಇದುವರೆಗೆ ಈ ರಾಶಿ ಯಂತ್ರವನ್ನು ರೈತ ಬಾಂಧವರು ಯಾವ ರೀತಿ ಬಳಸಬೇಕು, ಮುನ್ನೆಚ್ಚರಿಕೆ ಏನು ತೊಗೋಬೇಕು, ಜೊತೆಗೆ ಖರೀದಿ ಮಾಡೋದಾಯ್ತು ಬಳಸೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ನಮ್ಮ ರೈತ ಬಾಂಧವರು, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ರಾಶಿ ಯಂತ್ರವನ್ನು ಬಳಸ್ತಾ ಇರ್ತಾರೆ. ಖಂಡಿತ ಈ ಒಂದು ಮಾಹಿತಿ ಅವರಿಗೆ ಉಪಯೋಗ ಆಗುತ್ತೆ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರು, ಇದುವರೆಗೆ ಕೃಷಿಯಲ್ಲಿ ಒಕ್ಕಣಿ ಯಂತ್ರದ ಬಳಕೆ ಮತ್ತು ಮಹತ್ವ ಕುರಿತು ತಜ್ಞರಾದಂತಹ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬವಲತ್ತಿ.